ಇತ್ತೀಚೆಗೆ ಸಾಕಷ್ಟು ಕೃಷಿ ಒಳಗೆ ಕೂಲಿ ಆಳಿನ ಸಮಸ್ಯೆ ಭಾಳಷ್ಟು ಆಗ್ತಾ ಇದೆ. ಪ್ರತಿಯೊಬ್ಬ ರೈತರು ಈಗ ಕೇಳ್ತಾ ಇರೋದು ನಮಗೆ ಯಂತ್ರ ಬೇಕು, ಯಂತ್ರ ಬೇಕು, ನಮಗೆ ಯಾಂತ್ರೀಕರಣ ಬೇಕು ಅಂತಕ್ಕಂಥದ್ದು. ತಾವು ವಿಶೇಷವಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರು, ಜೊತೆಗೆ ಸಾಕಷ್ಟು ಅನುಭವ ಇದೆ ನಿಮಗೆ, ಏನು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಾಂತ್ರೀಕರಣಕ್ಕೆ ಯಾವ ರೀತಿ ಭವಿಷ್ಯ ಇದೆ ಅಂತಕ್ಕಂಥ ವಿಚಾರ? ನಿಮಗೆ ಗೊತ್ತಿದ್ದಂಗೆ ಕೃಷಿಯಲ್ಲಿ ಈ ಕೂಲಿ ಆಳುಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಪರೀತ ಆಗ್ತದೆ, ಇನ್ನೂ ವಿಪರೀತ ಆಗ್ತದೆ. ಹೌದು, ಈಗ ನಾವು ಈ ಯಾಂತ್ರೀಕರಣದಲ್ಲಿ ಬಹಳಷ್ಟು ಮುಂದುವರೆದಿದ್ದೀವಿ. ಹಿಂದೆ ನಮಗೆ ಈವನ್ ಟ್ರ್ಯಾಕ್ಟರ್ ಕೂಡ ಇರ್ತಿದ್ದಿಲ್ಲ, ಎತ್ತಿನಿದ್ದನೇ ಎಲ್ಲ ಬೇಸಾಯ ಮಾಡ್ತಿದ್ರು. ರಂಟಿ ಹೊಡೆಯೋದು, ಕುಂಟಿ ಹೊಡೆಯೋದು, ಬಿತ್ತದು, ಎಲ್ಲ ರಾಶಿ ಮಾಡ್ಬೇಕಾದ್ರೆ ಒಂದು 20-30 ಎತ್ತುಗಳನ್ನು ತರಿಸಿ ತುಳಿಸಿ ಮಾಡ್ತಿದ್ರು. ಒಂದು ನಡುವೆ ಒಂದು ಹೋಲ್ ಹೋಗುದು, ಸುತ್ತ ಮೇಟಿ, ಮೇಟಿ ಸುತ್ತ ದನಗಳೆಲ್ಲ ತುಳಿಸಿ ನಾವದನ್ನ ತೂರಿ, ಗಾಳಿ ಬಂದಾಗ ತೂರ್ಬೇಕು, ಗಾಳಿ ಇಲ್ಲ ಅಂದ್ರೆ ಇಲ್ಲ ರಾಶಿ ಇಲ್ಲ. ಇತ್ತೀಚೆಗೆ ಅದೇ ಸ್ವಲ್ಪ ದಿನ ಹೋದಂಗೆಲ್ಲ ಇವನ್ ಗಾಳಿ ಇಲ್ಲ ಅಂದ್ರೆ ನಾವು ಫ್ಯಾನ್, ತುಂಗಭದ್ರಾ ತೂರುವ ಯಂತ್ರ ಅಂತ ಇಲ್ಲೆಲ್ಲ ಯಂತ್ರ ಮಾಡಿದ್ರು, ಅಂದ್ರೆ ದೊಡ್ಡ ಫ್ಯಾನ್ ಅದು ತೂರುವ ಯಂತ್ರ ಅಂದ್ರೆ, ಅದು ಮ್ಯಾಲೆ ನಿತ್ಕೊಂಡು ಆ ಯಂತ್ರದಿಂದ ತೂರ್ತಿದ್ರು. ಈ ತರ ನಾವು ಮಾಡ್ತಿದ್ವಿ. ಆಮೇಲೆ ಅವಾಗೆಲ್ಲ ರಂಟಿ, ಬೇಸಿಗೆ ಕಾಲದಲ್ಲಿ ದೊಡ್ಡ ಮಡಿಕೆ ಹೊಡಿಬೇಕಂದ್ರೆ 4 ಎತ್ತು 6 ಎತ್ತು ಕಟ್ಟಿ ಎಲ್ಲ ನಾವು ಮಡಿಕೆ ಹೊಡಿತಿದ್ವಿ. ಬರ್ತಾ ನಮಗೆ ಟ್ರ್ಯಾಕ್ಟರ್ ಇಂಟ್ರಡ್ಯೂಸ್ ಆಯಿತು. ಟ್ರ್ಯಾಕ್ಟರ್ಗಳು ಎಷ್ಟಿರ್ತಿದ್ವು, ಒಂದು ಊರಿಗೆ ಒಂದು ಇರ್ತಿತ್ತು, ಕೆಲವು ಊರಾಗ ಇರ್ತಿದ್ದಿಲ್ಲ. ಟ್ರ್ಯಾಕ್ಟರ್ ಬೇಕಂದ್ರೆ ಪಕ್ಕದ ಊರಿಂದ ತಂದು ಎಲ್ಲ. ಮೇನ್ಲಿ ಅವಾಗ ಟ್ರ್ಯಾಕ್ಟರ್ ಆಪರೇಷನ್ ಏನಂದ್ರೆ ಬೇಸಿಗೆಯಲ್ಲಿ ಹೊಲಗಳಿಗೆಲ್ಲ FIM ಸಗಣಿ ಗೊಬ್ಬರ ಸಾಕ್ಸಕ್ಕೆ ನೇಗಿಲು ಹೊಡೆಯಕ್ಕೆ ಮಾತ್ರ ಉಪಯೋಗಿಸ್ತಿದ್ರು. ಅದು ಒಬ್ಬರೇ ಯಾರ ಶ್ರೀಮಂತರಿದ್ದಾರೆ ತಗೊಂತಿದ್ರು, ಅದನ್ನು ನಾವು ಬಾಡಿಗೆ ರೂಪದಲ್ಲಿ ಬೇರೆ ರೈತರು ಯಾರು ಬೇಕು ಅವರೆಲ್ಲ ಉಪಯೋಗಿಸ್ಕೊಂತಿದ್ರು. ಬರ್ತಾ ಬರ್ತಾ ಟ್ರ್ಯಾಕ್ಟರ್ಗಳ ಸಂಖ್ಯೆನೂ ಹೆಚ್ಚಾಯಿತು. ಪ್ರತಿ ಈಗ ಆಲ್ಮೋಸ್ಟ್ ಪ್ರತಿಯೊಂದು ಮನೆಗೆ ಒಂದೊಂದು ಟ್ರ್ಯಾಕ್ಟರ್ ಅದಾವು. ಆಮೇಲೆ ಆ ಟ್ರ್ಯಾಕ್ಟರ್ಗೆ ಎಲ್ಲ ರೀತಿಯ ನಾವು ಉಪಕರಣಗಳು ನಾವು ಬಂದ್ವಿ, ಕೃಷಿ ಉಪಕರಣಗಳು, ರಂಟಿ ಹೊಡಿಯಕ್ಕಿರ್ಬೋದು, ಬಿತ್ತನೆ ಮಾಡಕ್ಕಿರ್ಬೋದು, ಹರಗಾಕಿರ್ಬೋದು, ಇಂಟರ್ ಕಲ್ಟಿವೇಷನ್ ಇರ್ಬೋದು, ಸಿಂಪರಣೆಗಿರ್ಬೋದು, ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ ಬಂದು ಟ್ರ್ಯಾಕ್ಟರ್ ಮಲ್ಟಿಪರ್ಪಸ್ ಆಯ್ತು. ಸುಮಾರು ಒಂದು 20 ಎಕರೆ 25 ಎಕರೆ ಇದ್ದಾರೆ ಪ್ರತಿಯೊಬ್ಬರು, ಇವಾಗ ಎಲ್ಲರೂ ಟ್ರ್ಯಾಕ್ಟರ್ ಹೊಂದಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಕಂಪ್ನಿ ಟ್ರ್ಯಾಕ್ಟರ್ಗಳು ಬಂದವು, ಬಹಳ ಇಂಪ್ರೂವ್ಡ್ ಟ್ರ್ಯಾಕ್ಟರ್ಗಳು ಬಂದವು. ನಾವು ಮೊದಲಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಇಂಪ್ರೂವ್ಡ್ ಟ್ರ್ಯಾಕ್ಟರ್ಗಳು ಬಂದವು. ಈಗ ನಾವು ನಮ್ಮ ರಾಯಚೂರು ಜಿಲ್ಲೆಗೆ ಬರೋಣ. ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾದಂಥ ಬೆಳೆ ಭತ್ತ. ಭತ್ತವನ್ನು ತೆಗೆದುಕೊಂಡಾಗ ಇಲ್ಲಿ ಬಿತ್ತನೆ ರಾಶಿಯವರಿಗೆ ಯಾಂತ್ರೀಕರಣ ಆಗಿದೆ ಅಂತೀರಾ ಹೇಗೆ? 100% ಆಗಿದೆ ಸರ್. ಈಗ ಮೊದಲು ಏನು ಮಾಡ್ತಿದ್ರು, ಬರೀ ಕೂಲಿ ಆಳಿದ್ದ ನಾಟಿ ಮಾಡಿಸಿ ಹಾರ್ವೆಸ್ಟಿಂಗಿಗೆ ಅಷ್ಟೇ ಅದನ್ನು ನಮ್ಮ ಬಂದಿದ್ದು ಭತ್ತ ಕೊಯ್ಲು ಯಂತ್ರಗಳು ಬಂದಿದ್ವು. ಕೆಲವು ಬೇರೆ ಸ್ಟೇಟ್ ಇದ್ದ ಬರ್ತಿದ್ವು, ಇಲ್ಲಿನೂ ಕೆಲವು ಇದ್ವು. ಆ ಸೀಸನ್ ತಕ್ಕಂಗೆ ಅವರು ಒಂದು ಸ್ಟೇಟ್ ಇದ್ದ ಇನ್ನೊಂದು ಸ್ಟೇಟಿಗೆ ಮೂವ್ ಆಗ್ತಾ ಇದ್ರು. ಈಗ ಅದಂತೂ ಹಾರ್ವೆಸ್ಟಿಂಗ್ ಅಂತೂ ಕಂಪ್ಲೀಟ್ ಯಾಂತ್ರೀಕರಣ ಆಗಿದೆ. ಈವನ್ ಪ್ಯಾಡಿ ಟ್ರಾನ್ಸ್ಪ್ಲಾಂಟಿಂಗ್ ಕೂಡ ನಾವು ಸ್ಟ್ಯಾಂಡರ್ಡೈಸ್ ಮಾಡಿವಿ. ಆ ಸಸಿ ಮಡಿ ತಯಾರು ಮಾಡೋದು ಟ್ರೇಸ್ನಲ್ಲಿ, ಆಮೇಲೆ ನಾಟಿ ಯಂತ್ರನೂ ಇದೆ. ನಾಟಿ ಮಾಡೋ ಪದ್ಧತಿ ಎಲ್ಲ ಹಿಂದೆ ನಮ್ಮ ಅನಂತಾಚಾರ್ ಇದ್ದಾಗಲೇ ಅದೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಈವನ್ ನಿಮಗೆ ಅವು ಬಾಡಿಗೆ ರೂಪದಲ್ಲಿ ಕೂಡ ಸಿಗ್ತಾವೆ. ನಿಮ್ದೊಂದು 20 ಎಕರೆ ಇದ್ರೆ ಅವರೇ ಬಂದು ನಿಮಗೆ ನಾಟಿ ಮಾಡಿ ಹೋಗ್ಬಿಡ್ತಾರೆ. ನಿಮ್ಗೆ ಯಾವ ತಳಿ ಭತ್ತ ಬೇಕು ಆ ತಳಿ ಹೇಳಿಬಿಟ್ರಿ ಮೊದಲೇ, ನೀವು ಅಡ್ವಾನ್ಸ್ ಆಗಿ ಅವ್ರಿಗೆ ಬುಕ್ ಮಾಡಿದ್ರೆ ನಿಮಗೆ ಯಾವ್ದು ವೆರೈಟಿ ಅವರೇ ನಾಟಿ ಮಾಡಿ ಹೋಗ್ಬಿಡ್ತಾರೆ. ಹಂಗಾಗಿ ಈಗ ಭತ್ತ ಆಲ್ಮೋಸ್ಟ್ ಕಂಪ್ಲೀಟ್ ಯಾಂತ್ರೀಕರಣ ಆಗಿದೆ. ಅಂತಂದ್ರೆ ರೈತರಿಗೆ ಒಂದರ ಈಸಿ ಕ್ರಾಪ್ ಆಗಿಬಿಟ್ಟಿದೆ. ಈಸಿ ಕ್ರಾಪ್ ಆಗಿದೆ. ಆಮೇಲೆ ಭತ್ತದಲ್ಲಿ ನಾಟಿ ಮಾಡೋದಾಯ್ತು, ಸಿಂಪರಣೆ ಮಾಡೋದಾಯ್ತು, ರಾಶಿ ಮಾಡೋದು ಎಲ್ಲ ಯಾಂತ್ರೀಕರಣ ಆಯ್ತು. ಈಗ ಇತ್ತೀಚೆಗೆ ಹತ್ತಿಯನ್ನು ಸಹ ಬೆಳೀತಾ ಇದ್ದಾರೆ. ಹತ್ತಿ ನಂತರ ನಮಗೆ ಬರೋದು ತೊಗರಿ ಬೆಳೆ. ತೊಗರಿಯಲ್ಲಿ ಯಾವ ರೀತಿ ಯಾಂತ್ರೀಕರಣ ಆಗಿದೆ, ಏನೇನು ಸುಧಾರಣೆಗಳಾಗಿವೆ ಯಾಂತ್ರೀಕರಣದಲ್ಲಿ ಅಂತೀರಿ? ಈಗ ತೊಗರಿ ಬಿತ್ತನೆಗೆ ಸೀಡ್ ಡ್ರಿಲ್ ಎಲ್ಲ ಬಂದವು. ತೊಗರಿ ಆಯಿತು, ಬೇರೆ ಎಲ್ಲ ಕ್ರಾಪ್ಗೆ ಟ್ರ್ಯಾಕ್ಟರ್ ಡ್ರಾನ್ ಸೀಡ್ ಡ್ರಿಲ್ಸ್ ಬಂದವು. ಒಂದು ಅರೆಕುರಟ್ಟಿ ಅಂತ ಇದೆ ಆ ಕಡೆ ಗದಗ ಸೈಡ್ ನವಲ್ಗುಂದ ತಾಲೂಕು. ಆಮೇಲೆ ಇನ್ನೊಂದು ಅಣ್ಣಿಗೇರಿಯಲ್ಲಿ ಒಂದು ಇದೆ, ಅದು ನಡುಕಟ್ಟಿನ ಕೂರಿಗೆ ಅಂತ. ನಡುಕಟ್ಟಿನ ಕೂರಿಗೆ ಅಂತ ಬಿಸ್ಮಿಲ್ಲಾ ಅಂತ ಅವರು ಅವ್ರಿಗೆ ಇತ್ತೀಚೆಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂತು ಮೊನ್ನೆ ರೀಸೆಂಟ್ ಆಗಿ. ನಾನು ಅರೆ ಕುರೆಟ್ಟಿ ಅಂತ ಹೇಳಿದ್ನಲ್ಲ, ಅದು ಓನ್ಲಿ ಫಾರ್ ಬ್ಲಾಕ್ ಸಾಯಿಲ್ಸ್. ಆ ಕೂರಿಗೆ ಬಹಳ ಚೆನ್ನಾಗಿದೆ ಅದು. ಎಲ್ಲಾ ಬೆಳೆಗೆ ಬರ್ತದೆ ಅದು ಬಿತ್ತನೆ ಮಾಡಿ. ಜಾಸ್ತಿ ಆ ಕಡೆ ಎಲ್ಲ ಈ ಮೆಕ್ಕೆಜೋಳ ಎಲ್ಲಾ ಕ್ರಾಪ್ಗೆ ಅವ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ದಾನೆ. ಅದು ಓನ್ಲಿ ಫಾರ್ ಬ್ಲಾಕ್ ಸಾಯಿಲ್ಸ್ ಸಕ್ಸಸ್ ಆಗಿದೆ. ಬಟ್ ಇವ್ರದ್ದು ಅದೇ ಎಣ್ಣಿಗೇರಿ ಕೂರಿಗೆ ಏನಾಯ್ತಲ್ಲ, ಇದು ನಡುಕಟ್ಟಿನ ಕೂರಿಗೆ, ಅದು ಬ್ಲಾಕ್ ಸಾಯಿಲ್ಗೆ ಬರ್ತತಿ, ರೆಡ್ ಸಾಯಿಲ್ಗೆ ಬರ್ತತಿ, ಎಲ್ಲದಕ್ಕೂ ಅವನು ಮಾಡಿಫೈ ಮಾಡಿ ಚೆನ್ನಾಗಿ ಮಾಡ್ಯಾನ. ಅದಕ್ಕಾಗಿ ಅವನಿಗೆ ಮೊನ್ನೆ ಪದ್ಮ ಅವಾರ್ಡ್ ಕೊಟ್ಟಾರ. ಅದು ಬ್ಲಾಕ್ ಆಗಲ್ಲ, ಆಮೇಲೆ ಯಾವುದೇ ಸಾಯಿಲ್ ಟೈಪ್ ಇದ್ರೂ ಅದಕ್ಕೆ ಹೊಂದಿಕೆ ಆಗ್ತದೆ ಅದು. ಹಂಗಾಗಿ ಅದು ಬಹಳ ಫೇಮಸ್ ಆಗಿದೆ. ಆಮೇಲೆ ಅದು ಸಬ್ಸಿಡಿಯಲ್ಲಿ ಕೂಡ ಸಿಗ್ತದೆ, ಎಲ್ಲ ಎರಡು ಕೂಡ ರೈತರಿಗೆ ಸಬ್ಸಿಡಿ ಸ್ಕೀಮ್ನೆ ಕೂಡ ಇದೆ ಅದು. ಈಗ ತೊಗರಿಯಲ್ಲಿ ಬಿತ್ತನೆ ರೈತರು ಕೂರಿಗೆಯಿಂದ ಟ್ರ್ಯಾಕ್ಟರ್ ಕೂರಿಗೆಯಿಂದ ಮಾಡ್ತಾರೆ, ಜೊತೆಗೆ ಸಿಂಪರ್ನೆನ್ ಸಹ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ಗಳಿಂದ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ನಿಮ್ಮ ತಾಂತ್ರಿಕ ಮಹಾವಿದ್ಯಾಲಯದಿಂದ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ಗಳು ಏನಾದ್ರು ಬದಲಾವಣೆ ಸುಧಾರಣೆಗಳಾಗಿದಾವ? ಸಿಂಪರಣೆ ಯಂತ್ರಗಳು ಹೈಟ್ ಅಡ್ಜಸ್ಟ್ ಮಾಡಬಹುದು, ಸೋಲಾರ್ ಇದ್ದ ಆಪರೇಟೆಡ್ ಸ್ಪ್ರೇಯರ್ಗಳು ಅದಾವು, ಈವನ್ ಆಮೇಲೆ ಮೆಷಿನ್ ಹೋಂಡಾ ಇಂಜಿನ್ ಮೇಲೆ ಇಟ್ಕೊಂಡು ಸ್ಪ್ರೇ ಮಾಡೋ ಅಂತವು, ಎಲ್ಲಾ ತರದ ಸ್ಪ್ರೇಯರ್ಗಳು ನಮ್ಮಲ್ಲಿ. ಅಂದ್ರೆ ನಿಮ್ಮ ತಾಂತ್ರಿಕ ಮಹಾವಿದ್ಯಾಲಯದಿಂದ ಸೋಲಾರ್ ಸೌರ ಶಕ್ತಿಯಿಂದ ನಡೆಯುವಂತವು ಅದಾವು, ಮೆಷಿನ್ ಶಕ್ತಿಯಿಂದ ನಡೆಯುವಂತವು ಅದಾವು. ಸಾಲಿನಿಂದ ಸಾಲಿಗೆ ಅಗಲನೂ ಅಡ್ಜಸ್ಟ್ ಮಾಡಂಗಿದೆ, ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಮುಖ್ಯವಾಗಿ ಈಗ ಮತ್ತೊಂದು ಸಮಸ್ಯೆ ಬರುದಂತಂದ್ರೆ ಎತ್ತರವಾದಂತಹ ಬೆಳೆಗಳಿಗೆ ಸಿಂಪರಣೆ ಮಾಡಲಿಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಿರ್ತಾರೆ ರೈತರು. ಇಲ್ಲಿ ಯಾವ ರೀತಿ ಸ್ಪ್ರೇಯರ್ಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ? ಎತ್ತರವಾದಂತಹ ಬೆಳೆ, ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಬೇವಿನ ಗಿಡಗಳಿಗೆ ಕೆಲವೊಂದು ರೋಗ ಬಂತು, ತೆಂಗಿನ ಗಿಡಗಳಿಗೆ ರೋಗ ಬರ್ತವೆ, ಇಂಥವಕ್ಕೆಲ್ಲ ಸಿಂಪರಣೆ ಮಾಡಬೇಕಾದ್ರೆ ಯಾವ ಸಿಂಪರಕಗಳನ್ನು ಬಳಸೋದು ಸೂಕ್ತ ಅಂತ ಇರ್ತಿರ್ತಾವಲ್ಲ? ಈಗ ನಮ್ಮ ಡ್ರೋನ್ ಸ್ಪ್ರೇಯರ್ ಬಂದವಲ್ರಿ, ಡ್ರೋನ್ ಇದ್ದ ನಾವು ಎತ್ತರವಾದ ಜಾಗದಲ್ಲಿ ಮಾಡಬಹುದು, ಆಮೇಲೆ ಎಲ್ಲಿ ಮನುಷ್ಯ ಒಳಗೋಕ್ ಆಗಲ್ಲ ಅಂತಲ್ಲಿ ಕೂಡ ನಾವು ಈ ಡ್ರೋನ್ ಇದ್ದ ಸ್ಪ್ರೇ ಮಾಡಬಹುದು. ನಿಮ್ಮ ತಾಂತ್ರಿಕ ಮಹಾವಿದ್ಯಾಲಯದಿಂದ ಡ್ರೋನ್ ಅದರಲ್ಲಿ ಸಾಕಷ್ಟು. ನಮ್ಮಲ್ಲಿ ಈಗ ಹೊಸದಾಗಿ ಡ್ರೋನ್ ತರಿಸೀವಿ, ಮೊದಲು ಈ ಸಿವಿಲ್ ಏವಿಯೇಷನ್ ಇಂದ ಪರ್ಮಿಷನ್ ಇರಲಿಲ್ಲ, ಕೊನೆಗೆ ಇದು ಎಲ್ಲ ಆಳಿನದು ಸಮಸ್ಯೆ, ಆಮೇಲೆ ಇದನ್ನೆಲ್ಲ ಅವರು ಅರಿತು ಈಗ ಡ್ರೋನ್ ಬಳಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆಗೆ ಅನುಮತಿ ಕೊಟ್ಟಿದ್ದಾರೆ. ಕ್ರಾಪ್ ಸರ್ವೆಗಿರ್ಬೋದು, ಔಷಧ ಸಿಂಪರಣೆಗಿರ್ಬೋದು, ಎಲ್ಲದಕ್ಕೂ ಡ್ರೋನ್ ಬಳಸಬಹುದು. ಆಮೇಲೆ ಇತ್ತೀಚೆಗೆ ನಮ್ಮ ಸರ್ಕಾರದವರು ಪ್ರತಿಯೊಂದು RSKಯಲ್ಲಿ ಎರಡೆರಡು ಡ್ರೋನ್ ಇಡಬೇಕಂತ ಒಂದು ರೀಸೆಂಟ್ ಆಗಿ ಆರ್ಡರ್ ಕೂಡ ಮಾಡಿದ್ದಾರೆ. ಈಗ ಡ್ರೋನ್ ಬಳಸಬೇಕಂತಂದ್ರೆ ಯಾವ ರೀತಿ ಒಂದು ತರಬೇತಿ ಅವಶ್ಯಕತೆ? ಯಾಕಂದ್ರೆ ಈಗ ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ಟ್ರ್ಯಾಕ್ಟರ್ ಚಾಲಿಗೆ ಪರವಾನಿಗೆ ಪತ್ರ ಬೇಕಾಗತ್ತೆ, ಅವನಿಗೆ ಲೈಸೆನ್ಸ್ ಬೇಕು, ಆಮೇಲೆ ಅವನಿಗೆ ಸ್ಕಿಲ್ ಬೇಕಾಗತ್ತೆ. ಅದೇ ರೀತಿ ಡ್ರೋನ್ ಅನ್ನ ಬಳಸಬೇಕಾದ್ರೆ ಒಬ್ಬ ರೈತ ಬಳಸಬೇಕಂತಂದ್ರೆ ಅಸಾಮಾನ್ಯ, ಅದು ಆಗೋದಿಲ್ಲ. ರೈತರಿಗೆ ಬಳಸೋದು ಸ್ವಲ್ಪ ಕಷ್ಟ ಆಗ್ತದೆ. ಈ ಪ್ರೈವೇಟ್ ಏಜೆನ್ಸೀಸ್ ಬಂದವು, ಅವರು ಬಾಡಿಗೆಗೆ ಡ್ರೋನ್ ಇಟ್ಕೊಂಡಿರ್ತಾರ, ಅವ್ರ ಹತ್ರ ಟ್ರೈನ್ಡ್ ಮ್ಯಾನ್ ಪವರ್ ಇರ್ತತಿ. ಈಗ ರಾಯಚೂರು ಕಡೆಗೆಲ್ಲ ಮೊನ್ನೆ ಕಾಟನ್ಗೆ ಜೋಳಕ್ಕೆ ಸಾಕಷ್ಟು ಬೆಂಗಳೂರು ಕಡೆಗಿದ್ದ ಬಂದು ಇಲ್ಲೇ ಅವರು ಕ್ಯಾಂಪ್ ಮಾಡಿ ಒಂದು ಎಕರೆಗೆ 400-500 ರೂಪಾಯಿ ಚಾರ್ಜ್ ಮಾಡಿ ಎಲ್ಲ ಸ್ಪ್ರೇ ಮಾಡಿ ಹೋಗಿದ್ದಾರೆ ಹೋದ ಸೀಸನ್ ಡ್ರೋನ್ ಮುಖಾಂತರ. ಡ್ರೋನ್ ಮುಖಾಂತರ ಸಾಮರ್ಥ್ಯ ಹೇಗಿದೆ? ಡ್ರೋನ್ ಮುಖಾಂತರ ಸಿಂಪರಣೆ ಮಾಡುವುದು ಸಾಮರ್ಥ್ಯ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವುದೇ ಸಿಂಪರಣೆ ಸಾಮರ್ಥ್ಯ ಚೆನ್ನಾಗಿ ಆಗ್ಬೇಕು, ಸಿಂಪರಣೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತಿರ್ತೀವಿ, ಯಾವ ರೀತಿ ಚೆನ್ನಾಗಿದೆ ಡ್ರೋನ್ ಸ್ಪ್ರೇ? ಚೆನ್ನಾಗಿದೆ, ಆಮೇಲೆ ಜಾಸ್ತಿ ಏರಿಯಾ ಕವರ್ ಮಾಡ್ತೈತಿ. 25 ಎಕರೆ ಒಂದೇ ದಿನದಲ್ಲಿ ಮುಗಿಸಿ ಹೋಗ್ಬಿಟ್ರು ಅವರು. ಎಷ್ಟು ಕಾಸ್ಟ್ ಆಗ್ಬಹುದು ಈಗ 25 ಎಕರೆ ತಾವ್ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಸಿಂಪರಣೆ ಮಾಡ್ಲಿಕ್ಕಷ್ಟೇ? ಮಾಡ್ಲಿಕ್ಕಷ್ಟೇ ಎಕರೆಗೆ ಎಷ್ಟು ಹೋಗ್ತಾರೆ ತಾಸಿಗೆ ಲೆಕ್ಕನ ಹೇಗೆ? ಅವನು 500 ರೂಪಾಯಿ ಕೇಳಿದ್ದ, ಕೊನೆಗೆ ನೆಗೋಷಿಯೇಟ್ ಮಾಡಿ 400 ರೂಪಾಯಿಗೆ 1 ಎಕರೆದಂಗ 25 ಎಕರೆ ಮಾಡುವುದು. ಅಂದ್ರೆ ಈಗ ಡ್ರೋನ್ ಕಾಸ್ಟ್ ಅದು ನೋಡಿದಾಗ ಹೇಗೆ ಒಬ್ಬ ರೈತ ತಗೊಳ್ಳಿಕ್ ಸಾಧ್ಯ ಆಗತ್ತೆ? ಅಥವಾ ಈಗ ರೈತರ ಗುಂಪುಗಳು ಬಂದಿದ್ದಾವೆ, ರೈತರ ಉತ್ಪಾದಕ ಕಂಪನಿಗಳು ಬಂದ, ರೈತ ಉತ್ಪಾದಕ ಕಂಪನಿ, ಕಂಪನಿ ವತಿಯಿಂದ ಇದಕ್ಕೆ ಏನಾದ್ರು ಸರ್ಕಾರ ಸಹಾಯಧನಗಳು ಆ ರೀತಿ ಏನಾದ್ರು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ? ಆಗ್ಬೋದು. ಈಗಂತೂ ಸದ್ಯಕ್ಕೆ ಸಬ್ಸಿಡಿ ಅದೇನಿಲ್ಲ, ಮುಂದಿನ ದಿನದಲ್ಲಿ ಈಗ ಸರ್ಕಾರದವರೇ ಒಂದು 2 ಡ್ರೋನ್ ಒಂದು RSK ಇಡಬೇಕಂತ ಇದೆ. ಅದ್ರ ಮ್ಯಾಗೆಲ್ಲ ಡೀಟೇಲ್ ವರ್ಕೌಟ್ ಮಾಡ್ತಾ ಇದೀವಿ. ನಮ್ಮರಿಗೆಲ್ಲ 2 ವಿಜ್ಞಾನಿಗಳು, ಮುರಳಿ ಅಂತ ಒಬ್ರು, ಆಮೇಲೆ ಇನ್ನೊಬ್ರು ಸುನಿಲ್ ಸಿರ್ವಾಳ್ ಅಂತ, ಇಬ್ಬರಿಗೆ ನಾವು ಟ್ರೈನಿಂಗ್ ಕಳಿಸೀವಿ. ಟ್ರೈನಿಂಗ್ ಚೆನ್ನೈಗೆ ಹೋಗಿ ಆ ಡ್ರೋನ್ ಆಪರೇಷನ್ ಟ್ರೈನಿಂಗ್ ಎಲ್ಲ ತಗೊಂಬಂದಾರ. ಸ್ಲೋಲಿ ನಾವು ಹೆಚ್ಚಿನ ಒಂದು ವಿಜ್ಞಾನಿಗಳಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಡ್ರೋನ್ ಸ್ಪ್ರೇಯಿಂಗ್ ಪಾಪ್ಯುಲರೈಸ್ ಮಾಡ್ತೀವಿ ಇನ್ನು ಮುಂದೆ. ಇನ್ನ ಮತ್ತೊಂದು ಬೆಳೆ ಈ ಭಾಗದಲ್ಲಿ ಹತ್ತಿ ಬೆಳೆ. ಹತ್ತಿ ಬೆಳೆಯಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ರೈತರು ಕಾಳನ್ನ ಮ್ಯಾನ್ಯುವಲ್ ಆಗಿ ಹಾಕ್ತಿರ್ತಾರೆ, ಕೂರಿಗೆಯಿಂದ ಬಿತ್ತಲಿಕ್ಕೆ ಆಗೋದಿಲ್ಲ ಅಂತೇಳಿ ಕಾಳನ್ನ ಕರೆಕ್ಟ್ ಆಗಿ ಅದು ಹಾಕ್ತಿರ್ತಾರೆ. ಅದೊಂದು ಬಿಟ್ಟರೆ ಉಳಿದ ಇಂಟರ್ಕಲ್ಟಿವೇಷನ್ ಇರ್ಬೋದು, ಸಿಂಪರಣೆ ಮಾಡೋದು, ಯಾಂತ್ರೀಕರಣ ಮಾಡ್ತಾರೆ. ಆದರೆ ಹತ್ತಿಯಲ್ಲಿ ಬಿಡಿಸ್ತಕ್ಕಂಥ ಕೂಲಿ ಆಳಿನ ಸಮಸ್ಯೆ ಭಾಳ ಬರ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಯಾಂತ್ರೀಕರಣ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಆಗತ್ತಂತೀರಾ, ಹೇಗಿದೆಯಲ್ಲ? ನಾವು ಈಗ ಹೊಸ ಹೊಸ ಈಗ ಪ್ರಾಜೆಕ್ಟ್ಗಳು ತಗೊಂತಿದೀವಿ. ಬೇರೆ ಕಡೆಗಿದ್ದ ಮೆಷಿನ್ ತರಿಸಿ ಅದನ್ನ ಆಲ್ಟ್ರೇಷನ್ ಮಾಡೋದು. ನಮ್ಮಲ್ಲಿ ಏನು ಹತ್ತಿ ವೆರೈಟೀಸ್ ಅದಾವಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋ ಥರ ನಮ್ಮ ವೀರನ್ಗೌಡರು ಒಂದು ಪ್ರಾಜೆಕ್ಟ್ ತಗೊಂಡಿದ್ರು, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದಾರೆ. ಮತ್ತೆ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನೇನು ಹೊಸ ತಂತ್ರಜ್ಞಾನಗಳು, ಇತ್ತೀಚೆಗೆ ಏನು ಬದಲಾವಣೆ ಆಗ್ತಾ ಇದೆ, ಏನೇನು ತಂತ್ರಜ್ಞಾನಗಳು ಹೌದು ಅನ್ನುವಂಥವು ರೈತರಿಗೆ ಬೇಕಾದಂಥ ತಂತ್ರಜ್ಞಾನಗಳು? ಈಗ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಈ ಕಬ್ಬು ಕೂಡ ನಮ್ಮ ಭಾಗದಾಗ ಬರ್ತಾ ಇದೆ, ಶುಗರ್ ಫ್ಯಾಕ್ಟರಿಗಳು ಬರ್ತಾ ಇದೆ. ಹೌದು, ಕಬ್ಬು ಮೊದಲು ಏನು ಮಾಡ್ತಿದ್ರು ರೈತರು, 4 ಅಡಿಗಿಂತ ಕಡಿಮೆ 3 ಅಡಿ 3.5 ಅಡಿ ಸ್ಪೇಸಿಂಗ್ ಅಲ್ಲಿ ಕಬ್ಬು ಹಾಕ್ತಿದ್ರು, ಅದನ್ನ ಮ್ಯಾನ್ಯುವಲ್ ಕಟಿಂಗ್ ಮಾಡ್ತಿದ್ರು. ಮ್ಯಾನ್ಯುವಲ್ ಕಟಿಂಗ್ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಸಾಕ್ಸೋಂತ ಒಂದು ವ್ಯವಸ್ಥೆ ಇತ್ತು. ಇವಾಗ ಏನಾಯ್ತು, ಅದು ಬಹಳ ಲೇಟ್ ಆಗ್ತಾ ಇದೆ. ಲೇಬರ್ ಸಮಸ್ಯೆ ಇದ್ದ ಅದನ್ನ ಕಟ್ ಮಾಡಿ ಫ್ಯಾಕ್ಟ್ರಿಗೆ ಒಯ್ಯೋದು ಲೇಟ್ ಆಗೋದ್ರಿಂದ ಈಗ ಶುಗರ್ ಕೇನ್ ಹಾರ್ವೆಸ್ಟರ್ ಬಂದವು, ಒಂದು 3 ಕಂಪ್ನಿ ಬಂದವು, ಜಾನ್ ಡಿಯರ್ದು, ಶಕ್ತಿಮಾನ್, ಇನ್ನೊಂದು ಯಾವ್ದೋ ಕಂಪ್ನಿ ಇದೆ. 3 ಕಂಪ್ನಿ ಶುಗರ್ ಕೇನ್ ಹಾರ್ವೆಸ್ಟರ್ ಬಂದವು. ಅದಕ್ಕೇನಂದ್ರೆ 4 ಅಡಿ ಒಂದು ಸಾಲುಗಳನ್ನು ಹಾಕಬೇಕು. ಈ ರೈತರು ಅವರೇ ತಾವೇ ಮುಂದೆ ಬಂದು 3.5 ಅಡಿ ಇದ್ದಿದ್ವು 3 ಅಡಿ ಇದ್ದಿದ್ವೆಲ್ಲ ಕೆಡಿಸಿ ಹೊಸ್ತಾಗಿ ಪ್ಲಾಂಟಿಂಗ್ ಮಾಡಿ ಆ ಮೆಷಿನ್ಗೆ ಏನು ಅನುಕೂಲ ಬೇಕೋ ಆ ಥರ 4 ಅಡಿ ಪ್ಲಾಂಟಿಂಗ್ ಮಾಡಿ ಅವರು ಶುಗರ್ ಕೇನ್ ಹಾರ್ವೆಸ್ಟರ್ ಯೂಸ್ ಮಾಡೋಂಥ ಒಂದು ಸೌಲಭ್ಯ ತಾವು ತಗೋಣಕ್ಕೆಲ್ಲ ರೆಡಿ ಆಗಿದ್ದಾರೆ. ಈಗ ಸಾಕಷ್ಟು ಆ ಕಡೆ ಹಾವೇರಿ ಭಾಗದಾಗೆಲ್ಲ ಅದು ಕೂಡ ಅಷ್ಟೇ, 1 ಕೋಟಿ ರೂಪಾಯಿ ಖರ್ಚು ಬರ್ತೈತಿ ಒಂದು ಹಾರ್ವೆಸ್ಟ್ ಅಂದರೆ. ಒಂದು ಹಾರ್ವೆಸ್ಟಿಂಗ್ ಮೆಷಿನ್ ಇರ್ತೈತಿ, ಟ್ರಾನ್ಸ್ಪೋರ್ಟಿಗೆ ಒಂದು 4-5 ಟ್ರ್ಯಾಕ್ಟರ್ ಬೇಕು, ಆಮೇಲೆ ಲೋಡರ್ 2 ಇರ್ತವೆ. ನೀವು ಟ್ರಾನ್ಸ್ಪೋರ್ಟ್ ಮಾಡೋಂಥ ಟ್ರ್ಯಾಕ್ಟ್ರು ರೋಡಿಗೆ ನಿಲ್ಲಿಸಿ ಫೀಲ್ಡ್ ಇದ್ದ ಇಲ್ಲಿಗೆ ತರಕ್ಕೆ 2 ಲೋಡರ್ ಇರ್ತವೆ. ಆ ಲೋಡರ್ ತಂದು ಆ ಲೋಡ್ ಮಾಡಿ ಕಳಿಸ್ತದೆ. ಒಟ್ಟು 6 ಟ್ರ್ಯಾಕ್ಟರ್ ಒಂದು ಮೆಷಿನ್ ಬೇಕು. ಇದರ ಅಂದಾಜು ವೆಚ್ಚ ಒಂದು 80 ಲಕ್ಷದ 1 ಕೋಟಿ ತನ ಆಗ್ತತಿ. ಮೊದಲು ಸಬ್ಸಿಡಿ ಇತ್ತು, ಈಗ ಸದ್ಯ ಮೊನ್ನೆ ಏನು ಸ್ಟಾಪ್ ಮಾಡಿದ್ರು, ಮತ್ತೆ ಸಬ್ಸಿಡಿ ಒಂದು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಈಗ ಸರ್ಕಾರದವರು. ಶುಗರ್ ಕೇನ್ ಹಾರ್ವೆಸ್ಟರ್ ಇದ್ದ ಬಹಳಷ್ಟು ಲಾಭ ಆಗ್ತಾ ಇದೆ ರೈತರಿಗೆ. ನಾನು ಎಲ್ಲ ಹೋಗಿ ನೋಡೀನಿ ಆ ಭಾಗದಲ್ಲಿ. ಏನಂದ್ರೆ ಈಗ ಅದರಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ. 2 ವರ್ಷದಿಂದ ಇದು ಒಂದು ಶಕ್ತಿಮಾನ್ದೇನು ಶುಗರ್ ಕೇನ್ ಹಾರ್ವೆಸ್ಟರ್ ಬಂದಿದೆಯಲ್ಲ, 300 ಗ್ರೀಸಿಂಗ್ ಪಾಯಿಂಟ್ ಇರ್ತಾವ ಅದ್ರಾಗ ಒಂದು ಮೆಷಿನ್ ಅಲ್ಲಿ. 300 ಪಾಯಿಂಟ್ ಮ್ಯಾನ್ಯುವಲಿ ಗ್ರೀಸ್ ಮಾಡಬೇಕಾಯ್ತು. ಫಾರ್ ಪರ್ಟಿಕ್ಯುಲರ್ ಸಮ್ ಅವರ್ಸ್ ಆದ್ಮೇಲೆ ಗ್ರೀಸ್ ಮಾಡಬೇಕಲ್ಲ. ಇವಾಗ ಏನಾಗಿದೆ ಅಂದ್ರೆ ಆಟೋಮೆಟಿಕ್ ಗ್ರೀಸಿಂಗ್ ಆತರ ಟೆಕ್ನಾಲಜಿ ಬಂದಿದೆ. ಆಮೇಲೆ ಅದು GPS ಇರ್ತೈತೆ ಆ ಮೆಷಿನ್ಗೆ. ನೀವು ಏನಾನ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಗ್ತದೆ ಆ ಮೆಷಿನ್ ಯಾವ ಏರಿಯಾದಲ್ಲಿ ಇದೆ. ಅಲ್ಲಿದ್ದ ಅವ್ರ ಟೀಮ್ ರಿಪೇರಿ ಟೀಮ್ ಕಳಿಸಿ ಅದು ಒಂದು ಅಟೆಂಡ್ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಶುಗರ್ ಕೇನ್ ಹಾರ್ವೆಸ್ಟರ್ಗೆ ಒಳ್ಳೆ ಭವಿಷ್ಯ ಇದೆ ಅದಕ್ಕೆಲ್ಲ ಬಳಸಲಿಕ್ಕೆ. ಒಳ್ಳೆ ಭವಿಷ್ಯ ಏನು ಆಲ್ಮೋಸ್ಟ್ ಈಗ ಮ್ಯಾನ್ಯುವಲ್ ಕಟಿಂಗ್ ಸ್ಟಾಪ್ ಆಗ್ತದೆ ಅಂತ ನನಗೆ ಅನಿಸುತ್ತೆ ನೋಡಿದ್ರೆ. ಬಟ್ ನಾನು ನೋಡಿದೆಯಲ್ಲ ಅಲ್ಲಿ ನಮ್ಮ 3 ಕಡೆಗೆಲ್ಲ ಹೋದಾಗ ಹಾವೇರಿ ಕಡೆಗೆ ನಾವು ಐಡೆಂಟಿಫೈ ಮಾಡಬಹುದು ಆ ಲಾರಿಗಳು ಹೋಗ್ತಾ ಇರ್ತೇವಲ್ಲ ಯಾವುದು ಮೆಷಿನ್ ಇದ್ದ ಹಾರ್ವೆಸ್ಟ್ ಮಾಡ್ಯಾರ ಯಾವ್ದು ಮ್ಯಾನ್ಯುವಲಿ ಹಾರ್ವೆಸ್ಟ್ ಮಾಡ್ಯಾರ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಈ ಮೆಷಿನ್ ಇದ್ದ ಹಾರ್ವೆಸ್ಟ್ ಮಾಡಿ ತುಂಡು ತುಂಡು ಇರ್ತಾವ ಕಬ್ಬುಗಳ ತುಂಡಾಗಿರ್ತದ. ಅದ್ರ ಲಾರಿನೇ ಬೇರೆ ಇರ್ತಾವ. ಆಮೇಲೆ ಈ ಮ್ಯಾನ್ಯುವಲ್ ಹಾರ್ವೆಸ್ಟ್ ಮಾಡಿದ ಉದ್ದನ್ ಕೋಲ್ ಇರ್ತಾವ ಅವು ಬೇರೆ ಇರ್ತಾವ ನೋಡಿದ್ರೆ. ಈಗ ಸದ್ಯಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಒಂದು 10-20% ಅಷ್ಟೇ ಮೆಕನೈಸೇಷನ್ ಆಗಿದೆ ಶುಗರ್ ಕೇನ್ ಹಾರ್ವೆಸ್ಟಿಂಗ್. ಇನ್ನು ಆಗ್ಬೇಕು, ಸ್ಲೋಲಿ ಹೆಚ್ಚಾಗ್ತಾ ಹೋಗ್ತದೆ. ಈಗ ಇನ್ನೊಂದು ಮುಖ್ಯವಾದದ್ದು ಜೋಳದ ಬೆಳೆ. ಹೈಬ್ರಿಡ್ ಜೋಳವನ್ನು ಭಾಳ ಬೆಳೀತಾರೆ, ವಿಶೇಷವಾಗಿ ಬಿಳಿ ಜೋಳನ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಿರ್ತಾರೆ. ಇಲ್ಲಿ ಮೆಕನೈಸೇಷನ್ ಅಂದರೆ ಮುಖ್ಯವಾದ ಬರೋದು ಜೋಳವನ್ನು ಕಟ್ ಮಾಡಲಿಕ್ಕೆ ಕೀಳಲಿಕ್ಕೆ ಎಲ್ಲ ಜನ ಸಿಗೋದಿಲ್ಲ, ಕೂಲಿ ಆಳುಗಳು ತೆನೆ ಮುರಲಿಕ್ಕೆ ಸಿಗೋದಿಲ್ಲ ಸಮಸ್ಯೆ. ಇಲ್ಲಿ ಏನು ಯಾಂತ್ರೀಕರಣ ಸುಧಾರಣೆ ಆಗ್ತಾ ಇದ್ದಾವ ಬರ್ತಾ ಇದ್ದಾವ ಅಂತೀರಾ, ಹೇಗಿಲ್ಲ? ಇಲ್ಲಿದೆ ನಮ್ಮದು ರೀಪರ್ ಬೈಂಡರ್ ಅಂತ ಒಂದು ಇಂಪೋರ್ಟ್ ಮಾಡ್ಕೊಂಡಿವಿ ನಾವು. ಅದು ಏನು ಮಾಡ್ತದೆ ಅಂದರೆ ಜೋಳ ಸೊಪ್ಪಿ ಕೊಯ್ದು ಪೆಂಡಿ ಕಟ್ಟಿ ಓದ್ಬಿಡ್ತತಿ. ಪೆಂಡಿ ಕಟ್ಟಿ ಓದ್ಬಿಡ್ತದೆ. ಪೆಂಡಿ ಕಟ್ಟಿ ತೆನಿ ಸಮೇತ ಪೆಂಡಿ ಕಟ್ಟಿ ಉಗಿತೈತಿ. ಆ ಥರ ಇದೆ ಅದು ರೀಪರ್ ಬೈಂಡರ್ ಅಂತ. ವರ್ಷ ಅಸೋಸಿಯೇಟ್ಸ್ ಅವರು ನಮಗೆ ಇಂಪೋರ್ಟ್ ಮಾಡಿಕೊಟ್ರ ರಾಜು ಅಂತ, ಇಲ್ಲೇ ನಮ್ಮಲ್ಲೇ ಬಿ ಎಸ್ ಸಿ ಡಿಗ್ರಿ ಓದಿ ಚಿತ್ರದುರ್ಗ ಕಂಪನಿ ಅದು, ಅವ್ರು ನಮಗೆ ಅದನ್ನ ತರಿಸಿಕೊಟ್ರ. ಇನ್ನು ಎಲ್ಲ ಥ್ರೆಷರ್ಗಳೆಲ್ಲ ಬಂದವ, ಜೋಳ ತೆನೆ ಸಪರೇಟ್ ಮಾಡಿದ್ರೆ ಥ್ರೆಷ್ ಮಾಡಬಹುದು, ಎಲ್ಲದಕ್ಕೂ ಬಂದವ ಥ್ರೆಷರ್ಸ್. ಈಗ ಬೆಳೆ ಒಕ್ಕಲಿ ಯಂತ್ರಗಳಂತೂ ಸಣ್ಣ ಸಣ್ಣ ಶುಗರ್ ಕೇನ್ಗೆ, ಜೋಳಕ್ಕೆ, ತೊಗರಿಗೆ ಬಂದವು, ತೊಗರಿಗೆ ಹಾರ್ವೆಸ್ಟರ್ ಟೈಪ್ ಬಂದ್ಬಿಟ್ಟಿದೆ. ಈ ಭತ್ತಕ್ಕೆ ಹೆಂಗ್ ಬಂದಿದೆ ತೊಗರಿಗೆ ಬಂದಿದೆ. ಇಲ್ಲಿ ಜೋಳದಲ್ಲಿ ಅಂತಂದ್ರೆ ತೆನೆ ಕಟ್ ಮಾಡಿ ಹಾಕಿದಾಗ ಮಾತ್ರ ಕೆಲವೊಂದು ನಿಮಗೆ ಹಾರ್ವೆಸ್ಟರ್ ಅಂತ ಅಂತೀರಿ ನೀವು, ಅವು ಬಂದಿದ್ದಾವೆ. ಆದರೆ ಜೋಳವನ್ನು ಸಮೇತವಾಗಿ ಕಟ್ ಮಾಡಿ, ಕಟ್ ಮಾಡೋದು ದೊಡ್ಡ ಸಮಸ್ಯೆ ಆಗ್ತದೆ ರೈತರಿಗೆ. ಕಟ್ ಮಾಡಿ ಒಯ್ಯುವಂಥದ್ದು ಮಷಿನ್ಗಳು ಬೇಕಾಗಿದೆ ಅವರಿಗೆ. ಒತ್ತಾಡಿಂದ ಕಟ್ ಮಾಡಿ ತೆನೆ ಬಂದಿದೆ. ಈಗ ನಮ್ಮ ಹತ್ರ ಇರೋದು ಅದು ಒಂದು ಸ್ವಲ್ಪ ಲಿಮಿಟೇಷನ್ಸ್ ಅದಾವ, ಅದಕ್ಕೆ ಇಷ್ಟೇ ಹೈಟ್ ಇರಬೇಕು ಅದೆಲ್ಲ ಇದೆ. ಈಗ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ, ಬರ್ತಾ ಬರ್ತಾ. ಈಗ ಇತ್ತೀಚೆಗೆ ಸೌರಶಕ್ತಿಯಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದ್ದಾವೆ. ಸೋಲಾರ್ ಪಂಪ್ಸೆಟ್ಟಲ್ಲಿ ತಮ್ಮ ವಿಶ್ವವಿದ್ಯಾಲಯದಿಂದ, ತಮ್ಮ ಒಂದು ಸಂಸ್ಥೆಯಿಂದ ಏನು ಡೆಮಾನ್ಸ್ಟ್ರೇಷನ್ ಮಾಡೆಲ್ಗಳು ರಚನೆ ಆಗಿದ್ದಾವ ನಿಮ್ಮಲ್ಲಿ? ಮಾಡಿವಲ್ರಿ. ಈಗ ಸೋಲಾರ್ ಒಂದು ಪವರನ್ನು ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಂತದೀವಿ. ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಮೇಲ್ಗಡೆ ನಾವು ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ಗ್ರಿಡ್ಡಿಗೆ ಕಳಿಸ್ತೀವಿ. ಅಂದ್ರೆ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿ ಕೆಬಿ ಅವ್ರಿಗೆ ನಾವು ಗ್ರಿಡ್ಡಿಗೆ ಕಳಿಸಿ, ಕೆಬಿ ಇದ್ದ ನಾವು ಮಾಮೂಲು ಹೆಂಗ್ ತಗಂತೀವಿ ಆ ತರ ಕರೆಂಟ್ ತಗಂತೀವಿ. 2 meter ಇರ್ತಾವ. ನಮ್ಮ ಹತ್ರ ಏನು ವಿದ್ಯುತ್ ಉತ್ಪಾದನೆ ಆಗಿ ಹೋಗ್ತತಿ ಅದು ಇರ್ತತಿ, ಎಷ್ಟು ಉತ್ಪಾದನೆ ಆಗಿ ಹೋಗ್ತತಿ ಆಮೇಲೆ ನಾವ್ ಎಷ್ಟು ತಗಂತೀವಿ ಅಂತ ಅದಕ್ಕೊಂದು ಮೀಟರ್ ಇರ್ತತಿ. ಅವರು ನಾವು ಉತ್ಪಾದನೆ ಆಗಿದ್ದು ಕಟ್ ಮಾಡಿ ಉಳಿದ ಬಿಲ್ ಕೊಡ್ತಾರೆ. ನಾವು ಹೆಚ್ಚು ಯೂಸ್ ಮಾಡಿದ್ರೆ ನಮಗೆ ಬಿಲ್ ಬರ್ತತಿ, ಇಲ್ಲ ಅಂದ್ರೆ ಅದು ನಮ್ಗೆ ಏನು ದುಡ್ಡು ವಾಪಸ್ ಬರ್ತತಿ. ನಾನು ಡೀನ್ ಆದ್ಮೇಲೆ ಕರೆಂಟ್ ಬಿಲ್ಲೇ ಬಂದಿಲ್ಲ. ಈಗ ಎಷ್ಟು ಬರ್ತಿತ್ತು ತಿಂಗಳವಾಗ ಕರೆಂಟ್ ಬಿಲ್? ಕರೆಂಟ್ ಬಿಲ್ ನನಗೆ ಅನಿಸಿದ ಮಟ್ಟಿಗೆ ಒಂದು 70,000-80,000 ಬರ್ತಿತ್ತು. ಅಷ್ಟು ಉಳಿತಾಯ ಆಗಿದೆ. ಆಮೇಲೆ ನಾವು ಈಗ ಒಂದು 4-5 ವರ್ಷದಿಂದ RKVY ಪ್ರಾಜೆಕ್ಟ್ ಇತ್ತು ಆನ್ ಸೋಲಾರ್ ಎನರ್ಜಿ. ನಾವು ಸೋಲಾರ್ ಪಂಪ್ ಸೆಟ್ಗಳು ಹಳ್ಳಿಯಲ್ಲಿ ಕೊಟ್ಟಿವಿ ರೈತರಿಗೆ. ಇಲ್ಲೇ ಪಕ್ಕದಲ್ಲಿ ಒಂದು ಸೋಲಾರ್ ಪಾರ್ಕ್ ಮಾಡಿವಿ. ಆಮೇಲೆ ಒಂದು ಸೋಲಾರ್ ಮನೆ ಇದೆ. ಆ ಮನೆಯಲ್ಲಿ ಕರೆಂಟು, AC ಎಲ್ಲ ಸೋಲಾರ್ ಇದ್ದಾನೆ ನಡೀತೈತಿ. ಅಲ್ಲಿ ಒಬ್ರು ಪ್ರೊಫೆಸರ್ ಕುಂತಿರ್ತಾರ, ಎನರ್ಜಿ ಪ್ರೊಫೆಸರ್, ಆ ಮನೆಯಲ್ಲೇ ಕುಂತಿರ್ತಾರ. ಸೋಲಾರ್ ಹೌಸ್ ಅಂತ ಒಂದು ಮಾಡಿವಿ. ಆಮೇಲೆ ಸಣ್ಣ ಸಣ್ಣ ಬೆನ್ನಿಗೆ ಹಾಕೊಂಡು ಹೊಡೆಯ ಸ್ಪ್ರೇಯರು, ಆಮೇಲೆ ಎಲ್ಲ ಸೋಲಾರ್ ಗ್ಯಾಡ್ಜೆಟ್ಗಳು ಒಂದು ಪಾರ್ಕ್ ಮಾಡಿ ಅಲ್ಲೆಲ್ಲ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ರೈತರು ಏನಾದರೂ ಮೇಳ ಇದ್ದಾಗ ಬಂದಾಗ ನಾವೆಲ್ಲ ಅಲ್ಲಿ ಅವನು ಹೊರಗಡೆ ಇಟ್ಟು ರೈತರಿಗೆಲ್ಲ ಒಂದು ತೋರಿಸುವ ವ್ಯವಸ್ಥೆ ಇದೆ ಅಲ್ಲಿ. ಈಗ ನೀರಾವರಿಯಲ್ಲಿ ಏನು ಸುಧಾರಣೆ ಆಗಿದೆ ಅಂತಾರೆ, ನೀರಾವರಿ ತಂತ್ರಜ್ಞಾನದಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ ಈಗ. ಜೊತೆಗೆ ಹನಿ ನೀರಿಗೂ ಅಷ್ಟೇ ಒಂದು ಕಿಮ್ಮತ್ ಬರ್ತಾ ಇದೆ, ವ್ಯಾಲ್ಯೂ ಇದೆ. ಈಗ ನೀರು ವೇಸ್ಟ್ ಮಾಡಬಾರ್ದು ಅಂತಕ್ಕಂಥದ್ದು. ಇತ್ತೀಚೆಗೆ ಡ್ರಿಪ್ ಇರಿಗೇಷನ್ ಬಂದು ಭಾಳ ವರ್ಷ ಆಯಿತು, ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ ಇದೆ. ಜೊತೆಗೆ ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಗಳು, ಬದಲಾವಣೆಗಳು ಆಗ್ತಿದ್ದಾವೆ ನೀರಾವರಿ ತಂತ್ರಜ್ಞಾನದಲ್ಲಿ? ಈಗ ಮೈಕ್ರೋ ಇರಿಗೇಷನ್ ಅಂದ್ರೆ ಇದರಲ್ಲಿ ಸ್ಪ್ರಿಂಕ್ಲರ್ ಬರ್ತತಿ, ಡ್ರಿಪ್ ಬರ್ತತಿ. ಹೌದು, ಈಗ ಮೈಕ್ರೋ ಇರಿಗೇಷನ್ ಮಾಡೋದ್ರಿಂದ ಸಾಕಷ್ಟು ವಿದ್ಯುತ್ ಶಕ್ತಿ ನಮಗೆ ಉಳಿತಾಯ ಆಗ್ತತಿ, ಆಮೇಲೆ ಬೆಳೆನೂ ಹೆಚ್ಚು ಬರ್ತತಿ. ಮೈಕ್ರೋ ಇರಿಗೇಷನ್ ಹೆಚ್ಚಿನ ಕ್ಷೇತ್ರದಲ್ಲಿ ನೀರಾವರಿನೂ ಆಗತ್ತೆ, ಹೆಚ್ಚಿನ ಕ್ಷೇತ್ರದಲ್ಲಿ ನೀರಾವರಿನೂ ಆಗ್ತತಿ. ಹಂಗಾಗಿ ಈ ಒಂದು ಮೈಕ್ರೋ ಇರಿಗೇಷನ್ ಯೂಸ್ ಮಾಡೋದ್ರಿಂದ ರೈತರಿಗೆ ಬಹಳ ಲಾಭದಾಯಕ ಇದೆ. ರೈತರೆಲ್ಲ ಈಗ ಅಕ್ಸೆಪ್ಟ್ ಮಾಡ್ಕೊಂಡಾರ, ಡ್ರಿಪ್ ಸ್ಪ್ರಿಂಕ್ಲರ್ ಎರಡೂ ಅಡಾಪ್ಟ್ ಮಾಡಿ ಯೂಸ್ ಮಾಡ್ತಾ ಇದಾರೆ. ಆಮೇಲೆ ಅವರು ಒಳ್ಳೆ ಪ್ರಾಡಕ್ಟ್ ಕೂಡ ಅದರಿಂದ ಏನು ಕೃಷಿ ಉತ್ಪನ್ನ ಬರ್ತಾವೆ ಅದರ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿರ್ತತಿ. ಈಗ ನಮ್ಮ ರಾಜ್ಯದಲ್ಲಿ 2 ಕಮ್ಯುನಿಟಿ ಇರಿಗೇಷನ್ ಪ್ರಾಜೆಕ್ಟ್ಗಳಾಗ್ಯಾವ. ಸಿಗ್ಗಾಂವಲ್ಲಿ ಒಂದು ಸಿಗ್ಗಾಂವ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ 2009 ಶುರುವಾಯಿತು. 238 crore ಒಂದು ಅಂದಾಜು ವೆಚ್ಚದಲ್ಲಿ ಮಾಡಿದರು. 25,000 acres ಕವರ್ ಆಗ್ತದೆ ಅದು. 25,000 acres ಮೈಕ್ರೋ ಇರಿಗೇಷನ್ 238 crore ವೆಚ್ಚದಲ್ಲಿ 2009 ಶುರುವಾಗಿ 2012 ಇನಾಗ್ರೇಟ್ ಮಾಡಿದ್ರು ಅದು. 25,000 acres ಇರಿಗೇಟ್ ಮಾಡ್ಬೇಕಂದ್ರೆ ನಾರ್ಮಲ್ ಇರಿಗೇಷನ್ಗೆ 2.6 TMC ನೀರು ಬೇಕು. ಅದೇ ನಾವು ಈ ಒಂದು ಪ್ರಾಜೆಕ್ಟ್ ಇದ್ದ ಕಮ್ಯುನಿಟಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದ್ದ ಬರೇ ನಮಗೆ 0.9, ಈ 1 TMC ಕಡಿಮೆ ಅಷ್ಟೇ ನೀರು. ಅಷ್ಟು ನೀರು ಇದ್ರೆ ಸಾಕು 10,000 hectares. ಆಮೇಲೆ ಅಲ್ಲೆಲ್ಲೇ ಒಂದಿಷ್ಟು ಕೆರೆಗಳು ಕೂಡ ತುಂಬಿಸಿದ್ದಾರೆ, ಒಂದು 30 ಹಳ್ಳಿಗೆ ಅದು ಲಾಭದಾಯಕ ಆಗಿದೆ. ಅದು ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸಣ್ಣ ಸಣ್ಣ ಬ್ಲಾಕ್ ಮಾಡ್ಯಾರ, ಟೋಟಲ್ 25,000 ಎಕರೆನ 119 ಬ್ಲಾಕ್ ಮಾಡ್ಯಾರ. 80-85 ಹೆಕ್ಟೇರ್ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗಂಗೆ ಒಂದು 80-85 ಹೆಕ್ಟೇರ್ ಒಂದು ಬ್ಲಾಕ್ ಅಂತ 119 ಬ್ಲಾಕ್ ಗಳು ಮಾಡಿದ್ದಾರೆ. ಒಂದೊಂದು ಬ್ಲಾಕ್ ಗೆ 10 HP ಪಂಪ್, ಒಂದು ನೀರಿಂದು ಟ್ಯಾಂಕ್ ಮಾಡಿ 10 HP ಪಂಪ್ ಇಟ್ಟು ಸ್ಪ್ರಿಂಕ್ಲರ್ ಇದ್ದ ಇರಿಗೇಟ್ ಮಾಡ್ತಾರೆ. 10,912 ಸ್ಪ್ರಿಂಕ್ಲರ್ ಇರ್ತಾವೆ ಒಂದೊಂದು ಯೂನಿಟ್ ಗೆ. 10,912 ಸ್ಪ್ರಿಂಕ್ಲರ್ ಇಟ್ಟು ಇರಿಗೇಟ್ ಮಾಡ್ತಾರೆ. ಅಂದ್ರೆ ಇದು ಒಂದು ಉದಾಹರಣೆ, ಅಂದ್ರೆ ಎಷ್ಟು ಕಡಿಮೆ ನೀರಿನಲ್ಲಿ ಮೈಕ್ರೋ ಇರಿಗೇಷನ್ ಹೆಚ್ಚಿನ ಕ್ಷೇತ್ರದಲ್ಲಿ ನೀರಾವರಿ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಹೌದೌದು. ಈಗ ಒಂದು ಗಂಟೆಯಲ್ಲಿ 154 ಹೆಕ್ಟೇರ್ ಕವರ್ ಆಗ್ತೈತಿ. ಓಹೋ, ಆ ರೀತಿ 16 hours ಆಪರೇಟ್ ಮಾಡ್ತಾರೆ. ಪರ್ ಡೇ 16 hours ಆಪರೇಟ್ ಮಾಡಿ ಒಂದ್ ತಾಸಿಗೆ ಇರಿಗೇಷನ್ ಮಾಡಿದ್ರೆ 2,475 ಹೆಕ್ಟೇರ್ ಕವರ್ ಆಗ್ತೈತಿ ಒಂದ್ ದಿನಕ್ಕೆ. ಸೊ ಹಂಗಾಗಿ 4 days ಅಲ್ಲಿ ಕವರ್ ಆಗಿಬಿಡ್ತೈತಿ. 4 ದಿನದಲ್ಲಿ ಒಂದ್ ರೊಟೇಷನ್ ಕವರ್ ಆಗ್ತೈತಿ, ಮತ್ ನಾಲ್ಕು ದಿನ ಆಗತ್ತೆ ರಿಪೀಟ್ ಮಾಡ್ತಾರ. ಅಂದ್ರೆ ಮೈಕ್ರೋ ಇರಿಗೇಷನ್ ಮಾಡೋದ್ರಿಂದ ಸಾಕಷ್ಟು ನೀರಿನ ಉಳಿತಾಯ ಮಾಡಬಹುದು ಅಂತಕ್ಕಂತ ವಿಚಾರ. ಜೊತೆಗೆ ಒಟ್ಟಾರೆ ಹೇಳುದಾದ್ರೆ ಈಗ ನೋಡ್ರಿ, ಬಹಳಷ್ಟು ಯಾಂತ್ರೀಕರಣದ ಬಗ್ಗೆ ಮಾತಾಡೋತ್ನಾಗ ಯಂತ್ರಗಳು ಬಹಳ ತುಟ್ಟಿದಾವೆ ಅಂತ ಹೇಳ್ತಾರೆ. ಇನ್ನೂ ಇದಕ್ಕೆ ಬಹಳಷ್ಟು ರೇಟ್ಗಳು ಕಡಿಮೆ ಆಗಿ ಎಲ್ಲಾ ರೈತರ ಕೈಗೆ ಸಿಗುವ ಹಾಗೆ ಆಗ್ಬೇಕಾದ್ರೆ ಇನ್ನೂ ಯಾವ ರೀತಿ ರೇಟ್ಗಳಲ್ಲಿ ಬದಲಾವಣೆ ಆಗ್ಬೇಕಂತಿರ್ತಾವೆ? ಯಾವುದೇ ಒಂದು ಯಂತ್ರ ರೈತ ತಗೊಳಕ್ಕೆ ಸಶಕ್ತನಾಗಬೇಕಾಗಿದೆ. ಈ ಯಂತ್ರಗಳು ಅಂದ್ರೆ ಅದು ಮೇನ್ಲಿ ಸ್ಟೀಲ್ ಇದ್ದ ತಯಾರು ಮಾಡ್ತಾರೆ. ಹೌದು, ಸ್ಟೀಲ್ ರೇಟ್ ಮೇಲೆ ಡಿಪೆಂಡ್ ಆಗ್ತೈತೆ ಅದು. ದಿನಕ್ಕೆ ದಿನ ಕಡಿಮೆ ಆಗ ಪ್ರಶ್ನೆ ಇಲ್ಲ ಅದು. ಹೌದು, ಜಾಸ್ತಿನೇ ಆಗ್ತದೆ, ಜಾಸ್ತಿನೇ ಆಗ್ತತಿ. ರೈತರಿಗೆ ಎಟಕ್ ಒಂದ್ ಮಾಡ್ಬೇಕಂದ್ರೆ ಸರ್ಕಾರದವರು ಸಬ್ಸಿಡಿ ಒಂದು ಸ್ಕೀಮ್ ಕೊಡ್ಬೇಕು. ಯಾವ ಅಟ್ಲೀಸ್ಟ್ ಯಾವ ಇಂಪಾರ್ಟೆಂಟ್ ಉಪಕರಣಗಳು ಅದಾವು ಅವನ್ ತಂದಾರ. ಈಗ ಆಲ್ರೆಡಿ ಸಬ್ಸಿಡಿ ಸ್ಕೀಮ್ ಇದೆ, ಈಗ ಟೆಂಡರ್ ಕರೆದಾರ, ಆ ಟೆಂಡರ್ನಲ್ಲಿ ಎಲ್ಲರೂ ಕೋಟ್ ಮಾಡ್ತಾರ, ಯಾರ್ಯಾರು ಮ್ಯಾನುಫ್ಯಾಕ್ಚರ್ಸ್ ಅದರ ಅವ್ರು ಟೆಸ್ಟ್ ಮಾಡಿಸ್ಬೇಕು. ಈಗ ವಿಶೇಷವಾಗಿ ನಮ್ಮ ಲಕ್ಷ್ಯದಲ್ಲಿ ಅಂತಾರೆ, ಸಣ್ಣ ರೈತರಿಗೆ ಅನುಕೂಲವಾಗುವಂತ ಸಣ್ಣ ಸಣ್ಣ ಯಂತ್ರಗಳು ಅವ್ರ ಕೈಗೆ ಎಟಕುವ ದರದಲ್ಲಿ ಸಿಗ್ತಕ್ಕಂಥವು. ಸಣ್ಣ ಸಣ್ಣ ರೈತರ ಅನ್ನೋದಕ್ಕೆ ಒಂದು ನೆನಪು ಬಂತು. ನೀವು ನೋಡಿರ್ಬೋದು ಹಳ್ಳಿ ಕಡೆಗೆ ಹೋದ್ರೆ ಈ ಸುಗ್ಗಿ ಕಾಲದಲ್ಲಿ ಕಣಗಳೆಲ್ಲ ಮಾಯ ಆಗ್ಬಿಟ್ಟವ. ಈಗ ಕಣಗಳಿಲ್ಲ, ರೋಡ್ ಮ್ಯಾಗ ಹಾಕ್ತಾರಲ್ಲ, ತೊಗರಿ ಇರ್ಬೋದು, ರಾಗಿ ಇರ್ಬೋದು, ಸಜ್ಜೆ ಕಡಲೆ ರಾಶಿ ಮಾಡ್ತಾರೆ. ಅದಕ್ಕೆಲ್ಲ ಬಹಳಷ್ಟು ತೊಂದರೆ ಆಗ್ತತಿ ವಾಹನಗಳು ಹೋದ್ರೆ. ಸೊ ಎಷ್ಟು ಲಾಸ್ ಆಗ್ತತಿ ರೈತರಿಗೆ ಈ ತರ ರೋಡ್ ಮೇಲೆ ಹಾಕೋದ್ರಿಂದ. ನಾವು ಆದಷ್ಟು ರೈತರಿಗೆ ಒಂದು ಮನವಿ ಮಾಡಬೇಕು, ಅವ್ರಿಗೆ ತಿಳಿಸಿಕೊಡ್ಬೇಕು. ನೀವು ಏನೇ ಹೇಳಿದ್ರು ಸ್ವಲ್ಪ ಕಷ್ಟ ರೈತರಿಗೆ ಕನ್ವಿನ್ಸ್ ಮಾಡಿದ್ರೆ, ರೈತರು ಅಳವಡಿಸಿಕೊಳ್ಳಿಕ್ಕೆ ಮುಂದೆ ಬರಬೇಕು, ಅಳವಡಿಸಿದ್ರೆ ಮುಂದೆ ಬರಬೇಕು. ಈ ಕಣಗಳು ಯಾವಾಗ ಕಡಿಮೆ ಆದವು ಅವ್ರಿಗೆ ಅನಿವಾರ್ಯ ಆಗಿದೆ. ದೊಡ್ಡ ದೊಡ್ಡ ರೈತರಿಗೆ ಜಾಗ ಇರ್ತತಿ, ಕಣ ಇರ್ತತಿ. ಈಗ ಸಣ್ಣ ಸಣ್ಣ ರೈತರಿಗೆ ಅದು ಸಮಸ್ಯೆ ಆಗಿ ಅವರು ಅನಿವಾರ್ಯವಾಗಿ ರೋಡಿಗೆ ಬರ್ತಾ ಇದಾರೆ ಅವರು. ಹೌದೌದು ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ, ಯಾಂತ್ರೀಕರಣಕ್ಕೆ ಮುಂದಿನ ದಿನಗಳಲ್ಲಿ ಅನಿವಾರ್ಯ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕಂತೀರಾ? ಯಾಂತ್ರೀಕರಣ ಅನಿವಾರ್ಯ ಅಂತೀರಾ? ಅನಿವಾರ್ಯ ಹೋಗ್ಲೇಬೇಕು. ನಾ ಹೇಳಿದ್ನಲ್ಲ ಈಗ ಶುಗರ್ ಕೇನ್ ಈಗ 10-20% ಇದೆ ಮೆಷಿನ್ ಹಾರ್ವೆಸ್ಟಿಂಗ್, ಸ್ಲೋಲಿ ಅದು 30-40% ಆಗಿ 100% ತನ ಅದು ಆಗ್ತತಿ ಕೆಲವೇ ದಿನಗಳಲ್ಲಿ. ಅದು ಯಾಂತ್ರೀಕರಣ ಎಲ್ಲ, ಅದು ಕಬ್ಬೊಂದಿರ್ಬೋದು, ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲವೂ 100% ಯಾಂತ್ರೀಕರಣದ ಕಡೆಗೆ ಹೋಗ್ತಾರೆ ರೈತರು. ಒಳ್ಳೇದು ಡಾಕ್ಟರ್ ನಿಮಿ ಚಂದ್ರಪ್ಪ ಅವರು, ಇದುವರೆಗೂ ಯಾಂತ್ರೀಕರಣದ ಭವಿಷ್ಯ ಇರ್ಬೋದು, ಏನೇನು ಸುಧಾರಣೆಗಳಾಗಿದ್ದಾವೆ, ಎಲ್ಲೆಲ್ಲಿ ಯಂತ್ರಗಳನ್ನು ಬಳಸ್ತಾ ಇದ್ದಾರೆ, ಎಲ್ಲೆಲ್ಲಿ ಸುಧಾರಣೆ ಆಗಿದೆ ಅಂತಕ್ಕಂಥ ವಿಚಾರ ತಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಇನ್ನೂ ಹೆಚ್ಚೆಚ್ಚಾಗಿ ರೈತರ ನೆರವಿಗೆ ಬರಬೇಕಾಗಿದೆ, ಒಳ್ಳೊಳ್ಳೆ ಯಂತ್ರಗಳನ್ನು ರೈತರ ಕೈಗೆ ಕೊಡಬೇಕಾಗಿದೆ. ವಿಶೇಷವಾಗಿ ಸಣ್ಣ ರೈತರು, ಮಧ್ಯಮ ವರ್ಗದ ರೈತರಿಗೆ ಇನ್ನೂ ಸುಧಾರಿತ ಯಂತ್ರಗಳು ಅಥವಾ ಕಡಿಮೆ ಬೆಲೆಯಲ್ಲಿ ದೊರಕತಕ್ಕಂಥ ಯಂತ್ರಗಳನ್ನು ನಿಮ್ಮ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಮುಂದಿನ ದಿನಗಳಲ್ಲಿ ಡಿಸೈನ್ ಮಾಡಿ ರೈತರಿಗೆ ಒದಗಿಸಿಕೊಟ್ರೆ ಖಂಡಿತ ರೈತರ ಬದುಕು ಒಳ್ಳೆಯದಾಗತ್ತೆ, ಹಸನಾಗತ್ತೆ, ತಮ್ಮ ಒಂದು ವಿಶ್ವವಿದ್ಯಾಲಯಕ್ಕೂ ಒಂದು ಹೆಸರು ದೊರೆತಂತಕ್ಕಂಥ ಒಂದು ಸದಾಶಯದೊಂದಿಗೆ ಹೆಚ್ಚೆಚ್ಚಾಗಿ ಸಂಶೋಧನೆಗಳು ತಮ್ಮ ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆಯಲಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೆ ಕೃಷಿಯಲ್ಲಿ ಯಾಂತ್ರೀಕರಣಕ್ಕೆ ಇರುವ ಅವಕಾಶಗಳು ಹಾಗೂ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಬಿಡುಗಡೆಗೊಂಡಿರುವ ಹೊಸ ತಂತ್ರಜ್ಞಾನಗಳ ಕುರಿತು ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ರಾದ ಡಾಕ್ಟರ್ ಎಂ ನೇಮಿಚಂದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ.